ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡುತ್ತೆ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ಆಕಾಶವಾಣಿ ಕೇಳಿ ಜಗಲಿ ಕಟ್ಟೆ ವಾರದ ಹೂರಣ ವಿಶೇಷ ಕೌಟುಂಬಿಕ ಸರಣಿ ಕಾರ್ಯಕ್ರಮ ಸಂಚಿಕೆ 2. ಶಿವಣ್ಣ, ಸುಬ್ಬಣ್ಣ, ಏನ್ ಸಮಾಚಾರ? ಏನು ಬೆಳಗ್ಗೆಯಿಂದ ಬಹಳ ಬಿಸಿ ಇದೀನಪ್ಪ. ನಾನು ಬಿಸಿನಲ್ಲಿ ಏನೋ ಜಿಗಿತ ಇರಂಗಿದೆ. ಯಾಕೆಂತೂ ಅಭ್ಯಾಸ ಏನ್ ಮಾಡೋದಕ್ಕೂ ಬರೋದಿಲ್ಲ. ಆದ್ರೆ ಒಂದು ಇವತ್ತು ಬೆಳಗ್ಗೆಯಿಂದ ಯಾಕೆ ಬಿಸಿ ಅಂತಂದ್ರೆ, ಇವತ್ತು ಪಲ್ಸ್ ಪೋಲಿಯೋ ಇತ್ತಲ್ಲಪ್ಪ. ಪಲ್ಸ್ ಪೋಲಿಯೋ ನಮ್ಮ ಮೊಮ್ಮಗಳಿದ್ಲು, ಮೊಮ್ಮಗಳಿಗೆ ಪಲ್ಸ್ ಪೋಲಿಯೋ ಹಾಕ್ಸ್ಬಿಟ್ಟು ಆಮೇಲೆ ಊರ್ ಜನರಿಗೆಲ್ಲ ಸ್ವಲ್ಪ ಹೇಳಬೇಕಿತ್ತಲ್ಲ, ಅದಕ್ಕೆ ಅವರಿಗೆಲ್ಲ ಹೇಳ್ಬಿಟ್ಟು ಬಂದಷ್ಟರಲ್ಲಿ ಇವತ್ ನೋಡಿ ಈಗ ಇಷ್ಟೊತ್ತಿಗೆ ಸುಸ್ತಾಗಿ ಕೂತಿದ್ದೀನಿ ಈಗ. ಅಲ್ಲ ಸುಬ್ಬಣ್ಣ, ನಂಗೆ ಈ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ಪಲ್ಸ್ ಪೋಲಿಯೋ ಪಲ್ಸ್ ಪೋಲಿಯೋ ಪಲ್ಸ್ ಪೋಲಿಯೋ ಕೇಳಿ ಕೇಳಿ ಕೇಳಿ ಸಾಕಾಗೋಗ್ಬಿಡ್ತಪ್ಪ. ಮಗು ಹುಡ್ತಾ ಇರುತ್ತಲ್ಲಪ್ಪ. ಓಹೋ, ಪ್ರತಿ ಮಗು ಹುಟ್ಟ ಪ್ರತಿ ಮಗುಗೂ ಹಾಕ್ಸೋದು? ಹೌದು. ಏನ್ ಸುಧಾರಣ, ಏನ ಶಿವಣ್ಣ ಮತ್ತೆ ಸುಬ್ಬಣ್ಣ ಏನು ಮಾತಾಡ್ತಾ ಇದಾರೆ ಪಲ್ಸ್ ಪೋಲಿಯೋ ಅಂತ ಇದ್ರಿ? ಸುಧಾರಣ, ಈಗ ಅದೇ ಮಾತಾಡ್ತಾ ಇದ್ವಿ ಇವತ್ತು ಬೆಳಗಿಂದ. ನಮ್ ಸುಬ್ಬಣ್ಣಂದು ಕಷ್ಟ ಕೇಳಕ್ ಆಗ್ತಾ ಇಲ್ಲ. ಕಷ್ಟದಲ್ಲೂ ಖುಷಿ ಇದೆ, ಖುಷಿ. ಎಷ್ಟು ಜನ ಮಕ್ಕಳಿಗೆ ಕರ್ಕೊಂಡ್ಬಂದು ಹಾಕ್ಸಾ ಇತ್ತು. ಹೌದೌದು, ಈಗ ಅದೇ ಮಾತಾಡ್ತಾ ಇದ್ವಿ ಪಲ್ಸ್ ಪೋಲಿಯೋ ಹಾಕ್ಸಿದ್ರೆ ಮತ್ತೆ ಹಾಕ್ಸ್ಬೇಕಾ? ಎಷ್ಟೇ ಸಲ ಹಾಕ್ಸಿದ್ರು 5 ವರ್ಷದ ಒಳಗಿನ ಇರ್ತಕ್ಕಂತ ಎಲ್ಲಾ ಮಕ್ಕಳಿಗೂ ಮತ್ತೆ ಹಾಕ್ಸ್ಬೇಕು ಅಂತ ಹೇಳ್ತಾರೆ. ಹಿಂದೆ ಹಾಕ್ಸಿದ್ಲೆಕ್ಕ ಕಿಲ್ಲಂಗ. ನೀವು ಹಾಕ್ಸಿದ್ರು ತೊಂದ್ರೆ ಇಲ್ಲ, ಎಷ್ಟ್ ಸಲ ಹಾಕಿದ್ರು ತೊಂದ್ರೆ ಇಲ್ಲ. ಅಲ್ಲ ಸುಬ್ಬಣ್ಣ, ಈಗ 20ಕ್ಕೆ ಮುಗಿದ್ಬಿಟ್ರೆ ಮುಗಿತ, ಮತ್ತೆ 21ಕ್ಕೆ ಇವತ್ತು ಎಲ್ಲ ಸೆಂಟರ್ ಗಳಲ್ಲಿ ಹಾಕ್ತಾರಪ್ಪ. ನಾಳೆಯಿಂದ ಮತ್ತೆ 3 ದಿವಸ ಅಂದ್ರೆ 3 ದಿವಸ ಹುಡ್ಕೊಂಡ್ ಬಂದ್ಬಿಟ್ಟು ಹಾಕ್ತಾರೆ. ಯಾರ್ಯಾರು ಬಿಟ್ಟು ಹೋಗ್ತಾರಲ್ಲ, ಮನೆ ಮನೆಗೆ ಹೋಗ್ಬಿಟ್ಟು ಹಾಕೋ ವ್ಯವಸ್ಥೆನೂ ಇದೆ ನೋಡಪ್ಪ. ಸರ್ಕಾರದ ಎಂತ ಒಳ್ಳೆ ವ್ಯವಸ್ಥೆ ಅಲ್ಲ, ಮತ್ ಕಾಸ್ಟ್ ಇಲ್ಲ, ಕಜ್ಜಾಯ ಇಲ್ಲ, ಫ್ರೀ ಆಗಿ ಕೊಡೋದಿವೆಲ್ಲ. ಮಕ್ಕಳಿಗೆ ಚಾಕ್ಲೇಟ್ ಅದೆಲ್ಲ ಕೊಡ್ತಾರೆ, ವ್ಯಾಕ್ಸಿನೇಷನ್ ಹಾಕ್ಸಾದ್ಮೇಲೆ ಚಾಕ್ಲೇಟ್ ಕೊಡೋದು ಅವ್ರಿಗೇನೋ ಒಂದು ಖುಷಿ. ಈಗ ಸುಧಾರಣ ಏನ್ ಗೊತ್ತಾ, ಈಗ ನಾವು ಇಷ್ಟೆಲ್ಲಾ ಕೇಳ್ತೀವಿ ಮಾಧ್ಯಮದಲ್ಲಿ, ಪ್ರತಿ ಮಾಧ್ಯಮದಲ್ಲೂ ಪಲ್ಸ್ ಪೋಲಿಯೋ ಹಾಕ್ಸಿ ಹಾಕ್ಸಿ ಹಾಕ್ಸಿ ಅಂತಾರೆ. ಇನ್ನು ನಮ್ ಹಳ್ಳಿ ಕಡೆ ಸ್ವಲ್ಪ ಹೆದರ್ತಾರ ಕಣಪ್ಪ. ಅವಶ್ಯಕತೆ ಇಲ್ಲಪ್ಪ. ಅದೇನು ಒಂದ್ ಡ್ರಾಪ್ ಬಾಯಿ ಬಿಡ್ತಾರಪ್ಪ ಅಷ್ಟೇ, ಅದ್ರ ಬಿಟ್ಟರೆ ಮತ್ತೆ ಏನು ಇಲ್ಲ. ಅದ್ರಿಂದ ಏನು ಆರೋಗ್ಯಕ್ಕೆ ತೊಂದ್ರೆ ಇಲ್ಲ, ಹಾಕ್ಸ್ಕೊಳ್ಳದೇ ಇದ್ರೆ ತೊಂದ್ರೆ ಇರೋ ತೊಂದ್ರೆ ಆಗತ್ತಲ್ಲ. ಈಗ ಸುಬ್ಬಣ್ಣ ಏನ್ ತೊಂದ್ರೆ ಆಗ್ಬಹುದು ಹಾಕ್ಸ್ಕೊಳ್ದಿದ್ರೆ? ಒಂದ್ ಪೋಲಿಯೋ ಬರುತ್ತಲ್ಲಪ್ಪ. ಅದು ನಮ್ಮ ಪೋಲಿಯೋ ಮುಕ್ತ ದೇಶ ಮಾಡ್ಬೇಕು ಅಂತಿದ್ದಾರೆ ಸರ್ಕಾರದವರು, ಪಣ ತೊಟ್ಟಿದ್ದಾರೆ. ಇದು ಪೋಲಿಯೋ ಮುಕ್ತ ದೇಶನ ಮಾಡ್ಬೇಕು, ಇಷ್ಟು ವರ್ಷದಲ್ಲಿ ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾವ್ರೆ. ನಿರ್ಮೂಲನೆ ಅಂತ ಹೇಳ್ತಿದೀಯ ಸುಧಾರಣ, ಇಲ್ಲಿ ಒಂದು ಏನೋ ಒಂದು ಹೊಸ ಕಾಯಿಲೆ, ಮಂಗನ ಕಾಯಿಲೆ ಬಂದಿದೆ ಅಂತಲ್ಲಪ್ಪ. ಏನಪ್ಪ ಇದು ಮಂಗನ ಕಾಯಿಲೆ? ನಮ್ಮ ಉತ್ತರ ಕನ್ನಡ ಜಿಲ್ಲೆ ಉಡುಪಿ, ಶಿವಮೊಗ್ಗ, ಚಿಕ್ಕಮಂಗಳೂರು ಈ ಒಂದು ಜಿಲ್ಲೆಗಳ ಕಾರಣ ಇದು 1957 ಇಸ್ವಿಯಲ್ಲಿ ಬಂದಿದೆ. ಇದು ಸ್ಥಳೀಯವಾಗಿ ಸ್ಥಳೀಯ ರೋಗ ಅಂತ ಅವತ್ ಗುರುತಿಸಿದ್ದಾರೆ. ಆಮೇಲೆ ಈಗ ನೀನು ಒಂದ್ ವಾರದ ಹಿಂದೆ ನೋಡ್ತಾ ಇರ್ಬೇಕು ಪೇಪರ್ ಅಲ್ಲಿ ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆನೇ ಬರ್ತಾ ಇದೆ. ಅಲ್ಲ ಅದು ಮಂಗನ ಕಾಯಿಲೆ, ಮಂಗನ ಕಾಯಿಲೆ ಅಂತ ಹೇಳ್ತಾರೆ ಶಿವಣ್ಣ. ಇದು ಏನಪ್ಪ ಇದು ಮಂಗನ ಕಾಯಿಲೆ? ಇದು ಅಲ್ಲ ಕ್ಯಾಸ್ನೂರ್ ಫಾರೆಸ್ಟ್ ಒಂದು ಡಿಸೀಸ್ ಅಂತಾರೆ ಇದೇನಾ? ಹೌದಣ್ಣ, ಕ್ಯಾಸ್ನೂರ್ ಫಾರೆಸ್ಟ್. ಯಾಕಂತಂದ್ರೆ ಕ್ಯಾಸ್ನೂರ್ ಅಂತ ಊರಲ್ಲಿ ಇದು ಪ್ರಥಮ ಬಾರಿಗೆ 1957 ಇದು ಕಾಣಿಸಿಕೊಂಡಿತ್ತು, ಅಲ್ಲಿ ವರದಿಯಾಗಿತ್ತು. ನಂತರದ ದಿನಗಳಲ್ಲಿ ಕೇರಳ ಮತ್ತೆ ತಮಿಳುನಾಡು ಕೂಡ ಈ ಒಂದು ರೋಗ ಹರಡಿದೆ. ಒಳ್ಳೆ ಕಥೆ ಆಯ್ತಲ್ಲಪ್ಪ. ಮಂಗನ ಕಾಯಿಲೆ ಬರುತ್ತೆ ಅಂತ ನಾವೆಲ್ಲ ಕೇಳಿದ್ವಪ್ಪ. ಈ ಹಸು ಕಾಯಿಲೆ ಬರುತ್ತೆ, ಕುರಿಗೆ ಬರೋದು ಗೊತ್ತು, ಕೋಳಿಗೆ ಬರೋದು ಗೊತ್ತು, ಈ ಮಂಗನಿಗೆ ಯಾವ ತರ ಕಾಯಿಲೆ ಇದು? ಇದು ಮಂಗನಿಗೆ ಯಾವ ತರ ಬರುತ್ತೆ ಅಂತಂದ್ರೆ ಕಾಡಿನಲ್ಲಿ ಉಣ್ಣೆಗಳಿಂದ ಬರುತ್ತೆ ಅಂತ ಹೇಳ್ತಾರೆ. ಉಣ್ಣೆಗಳಿಂದ, ಅದು ಉಣ್ಣೆಗಳಿಂದ ಬರೋದು, ಉಣ್ಣೆ ಕಚ್ಚೋದ್ರಿಂದ. ಅಂತಂದ್ರೆ ಈಗ ಒಂದು ಮಂಗದಿಂದ ಇನ್ನೊಂದು ಮಂಗಕ್ಕೆ, ಇಲ್ಲ ಹಸುಗಳಿಂದ, ಇಲ್ಲ ಬೇರೆ ಪ್ರಾಣಿಗಳಿಂದ, ಉಣ್ಣೆಗಳಿಂದ ಪ್ರಸಾರ ಆಗುತ್ತೆ ಅಂತ ಹೇಳ್ತಾರೆ. ಕಂಗಲಾಗ್ಬಿಟ್ಟಪ್ಪ, ನಮ್ಮಲ್ಲಿ 2 ಹಸು ಇದೆ, ಆ ಉಣ್ಣೆ ಬಂದ್ಬಿಟ್ಟು ನಮ್ಮ ಹಸು ಕಚ್ಚಿಬಿಟ್ರೆ ಅದಕ್ಕೆ ಅದಕ್ಕೆ ನೋಡು ಅದಕ್ಕೆ ಉಣ್ಣೆ ಇಲ್ಲದೆ ನೋಡ್ಕೋಬೇಕು, ಉಣ್ಣೆ ನಿರ್ಮೂಲನೆ ಮಾಡ್ಬೇಕು. ಆಮೇಲೆ ಅದಕ್ಕೆ ಪ್ರತಿ ಸಲನು ನಾವು ಲಸಿಕೆಗಳನ್ನ ಕೊಡ್ತೀವಿ, ಇದು ಈ ವಾರ್ಮಿಂಗ್ ಅಂತ ಹೇಳ್ತಾರೆ. ಮಂಗನ ಅಲ್ಲ, ಮಂಗನ ಹಿಡಿಯಕಾದ್ರೂ ಸಾಧ್ಯನಾ ಅಂತ. ಇದು ಮಂಗ ಅಂತಂದ್ರೆ ಎರಡು ರೀತಿದು, ಕೆಂಪು ಮೂತಿ ಮಂಗಕ್ಕೂ ಬರ್ತೈತೆ, ಇನ್ನೊಂದು ಲಂಗೂರ್ ಅಂತ ಹೇಳ್ತೀವಿ. ಎರಡೂ ಜಾತಿಯ ಒಂದು ಪ್ರಾಣಿಗಳಿಂದ ಬರುತ್ತಂತ ಹೇಳ್ತಾರೆ. ನಮ್ ಜನರು ಕಾಡಿಗೆ ಹೋಗ್ತಾರೆ, ಕಣ್ಣಿಗೆ ತಗೊಂಡ್ ಬರ್ತಾರಲ್ವಾ, ಸೌದೆ ತಗೊಂಡ್ ಬರ್ತಾರೆ, ಹುಲ್ ತಗೊಂಡ್ ಬರ್ತಾರೆ, ಅದ್ರ ಮುಖಾಂತರ ಬರ್ತಂತ ಹೇಳ್ತಾರೆ. ಆಮೇಲೆ ಇಲಿಗಳು, ಹೆಗ್ಣ, ಆಮೇಲೆ ಮುಂಗುಸಿ, ಆಮೇಲೆ ಅಳಿಲು, ಈ ಒಂದು ಪ್ರಾಣಿಗಳಿಂದ ಕೂಡ ಇದು ಪ್ರಸಾರ ಆಗ್ತದೆ. ಹೆಸರಿಗಷ್ಟೇ ಅಂದ್ರೆ ಇವೆಲ್ಲ ತಗೊಂಡ್ ಬರ್ತವೆ, ನೈಸರ್ಗಿಕವಾಗಿ ಅವರು ಪ್ರಸಾರ ಮಾಡ್ತಕ್ಕಂತ ವಾಹಕಗಳು ಇವೆಲ್ಲನು. ಅಲ್ಲ ಸುಧಣ್ಣ, ನನಗ ಈ ಕುತೂಹಲ ಏನಪ್ಪಾ ಅಂದ್ರೆ, ಈಗ ಮಂಗಗೆ ಬರೋ ಕಾಯಿಲೆ ಮನುಷ್ಯರಿಗೆ ಏನಾದ್ರು ಬರುತ್ತಾ? ಬರ್ತಾನ, ಬರುತ್ತಾನೆ. ಅದಕ್ಕೆ ಮಂಗನ ಕಾಯಿಲೆ, ಅದಕ್ಕೆ ಮಂಗನ ಕಾಯಿಲೆ ಅಂತ ಹೇಳಿ. ಉಣ್ಣೆ ಉಣ್ಣೆಗಳಿಂದ ಬರುತ್ತಾನೆ. ಅದು ಮಂಗ ಏನೋ ಸತ್ತಿದ್ದ ಜಾಗದಲ್ಲಿ ಇವ್ರು ಹೋಗ, ಅದಕ್ಕೆ ಸ್ಪರ್ಶ ಆಗಿದ್ರೆ ಅದು ಬಂದ್ಬಿಡ್ತದೆ ಮನುಷ್ಯನಿಗೆ. ಈಗ ಲಕ್ಷಣಗಳು ಏನಿರುತ್ತೆ ಸುಬಣ ಈ ಕಾಯಿಲೆ ಆದವರಿಗೆ? ಹೆಚ್ಚಂತಂದ್ರೆ ಜ್ವರ ಬರೋದು, ತಲೆ ಸಿಡಿತ ಆಗದು, ಆಮೇಲೆ ಈ ಕೈಕಾಲು ಮೂಳೆಗಳಲ್ಲೆಲ್ಲ ಒಂಥರ ನೋವು ಬರೋದು, ಜಾಯಿಂಟ್ ಪೇನ್ ಅಂತಾರಲ್ಲ, ಜಾಯಿಂಟ್ ಪೇನ್ ಅಂತಾರೆ. ಆಮೇಲೆ ವಾಂತಿ ಬಂದಂಗ ಆಗಿರೋದು, ಆಮೇಲೆ ಬೇದಿ ಆಗೋದು, ಕಣ್ಣುಗಳು ಕೆಂಪುಗಾಗದು, ಊತ. ಆಮೇಲೆ ಹೆಚ್ಚಿನ ಒಂದು ಇದಕ್ಕೆ ಯಾವುದೇ ಔಷಧಿ ಇಲ್ಲಣ್ಣ, ಇದುವರೆಗೆ ಯಾವುದೋ ಒಂದು ನಿಗದಿತ ಒಂದು ಲಸಿಕೆ. ಬಂದ್ರೆ ಏನ್ ಮಾಡೋದಪ್ಪ? ಬಂದ್ರೆ ಡೈರೆಕ್ಟ್ ಹೋಗಿ ಅಡ್ಮಿಟ್ ಆಗೋದು ಆಸ್ಪತ್ರೆಗೆ. ನೀವು ಹೆಂಗೆ ನೀವು ಲಕ್ಷಣ ತೋರಿಸ್ತೀರಿ ನೋಡ್ರಿ, ಹಂಗಂಗೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಯಾವ ರೀತಿಯಿಂದ ನೀವು ಲಕ್ಷಣಗಳಿಗೆ, ನಿಮ್ಮಲ್ಲಿ ತಲೆನೋವು ಇದ್ರೆ ತಲೆನೋವಿಗೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಮೈಕೈ ನೋವು ಇರ್ತದೆ, ಮಾಂಸಖಂಡಗಳ ನೋವು ಇರ್ತದೆ, ಆಮೇಲೆ ಜ್ವರ ಇರ್ತದೆ. ಆ ಲಕ್ಷಣಗಳ ಪ್ರಕಾರ ಅವರು ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಸುಬಣ ಇದೆಲ್ಲ ಕೇಳ್ತಿದ್ರೆ ಒಂಥರ ಅದೇನೋ ಸೊಳ್ಳೆಗಳಿಂದ ಕಡಿದಾಗ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇನ್ ಚಿಕನ್ ಗುನ್ನಿ ಅಂತಾರಲ್ಲ ಸುಬಣ, ಅದು ಏನು ಸೊಳ್ಳೆ ಒಂದು 25 ತರ ಇದೆಯಪ್ಪ. ಅದು ಮೀಸೆ ಇರೋ ಸೊಳ್ಳೆ ಇದೆ, ಉದ್ದಕ್ಕಿರೋ ಇದೆ, ಒಂದೊಂದು ಕಚ್ಚಿದ್ರೆ ಒಂದೊಂದು, ಕೆಲವೊಂದು ಸೊಳ್ಳೆ ಹಗಲಿ ಕಚ್ಚಿದ್ರೆ ಸೀಕ್ ಬರುತ್ತೆ, ಇನ್ನು ಕೆಲವೊಂದು ರಾತ್ರಿ ಕಚ್ಚಿದ್ರೆ ಬರೋದು. ಆ ತರದೆಲ್ಲ ರೋಗಗಳು ಅದು ಅದು ಬೇರೆ, ಸೊಳ್ಳೆಯಿಂದ ಹರಡೋದು ಬೇರೆ, ಅದು ಬೇರೆ. ಮಂಗ ಅಂತ ಹೇಳಿದ್ನಪ್ಪ, ಆಮೇಲೆ ರಕ್ತದೊತ್ತಡ ಕಡಿಮೆ ಆಗೋದು, ಹೃದಯ ಬಡಿತ ಕಡಿಮೆ ಆಗ್ತಕ್ಕಂಥದ್ದು. ಇದು ನಾವು ಹೇಗೆ ದೃಢಪಡಿಸಬಹುದು ಅಂತಂದ್ರೆ ರಕ್ತ ಪರೀಕ್ಷೆಯಿಂದ ಮಾತ್ರ ಇದು ದೃಢಪಡಿಸಬಹುದು. ಎರಡು ಮೂತಿ ಅಂತ ಅಂದಿರಪ್ಪ, ಕೆಂಪು ಮೂತಿ, ಕಪ್ಪು ಮೂತಿ ಅಂತ. ಹೌದು, ಯಾವ ಮೂತಿ ಜಾಸ್ತಿ ಈ ತರ ಕಾಣ್ತಾ ಮೂತಿದ್ದು? ಕೆಂಪು ಮೂತಿಯಿಂದ ಜಾಸ್ತಿ ಬರೋದು, ಕಪ್ಪು ಮೂತಿ ಅಷ್ಟು ಬರೋದು ಅಷ್ಟೊಂದು. ತಮ್ಮ ಹೊಲ ಮನೆ ರಕ್ಷಣೆ ಮಾಡ್ಕೊಳಕೋಸ್ಕರ ಈ ತಂತಿ ಬೇಲಿ ಹಾಕಿ ಸಾಯಿಸೋದು ಅದು ಮಾಡಂಗಿಲ್ಲ, ಈಗ ದೊಡ್ಡ ಅಪರಾಧ. ಅದೆಲ್ಲ ಮಾಡಂಗಿಲ್ಲ, ಆದ್ರೂ ಮಾಡ್ತಾವ್ರೆ. ಏನಂತಂದ್ರೆ ಅವ್ರ ಬೆಳೆ ರಕ್ಷಣೆ ಮಾಡ್ಕೋಬೇಕು, ಅವ್ರಿಗೆ ನಷ್ಟ ಆಗ್ಬಾರ್ದು ಅಂತ ಹೇಳಿ ಹಿಡ್ಕೊಂಡು ಹೋಗ್ತಾರಪ್ಪ. ಪಂಚಾಯತಿ ಹೇಳಿದ್ರೆ ಮಗ್ನ ಹಿಡ್ಕೊಂಡು ಹೋಗೋದಕ್ಕೆ ಜನನು ಇದಾರೆ. ಹೌದೌದು, ಕರೆಕ್ಟ್. ಬಲೆ ಹಾಕ್ತಾರೆ, ಹಿಡ್ಕೊಂಡು ಹೋಗ್ತಾರೆ. ಆಗ ಮಂಗ ಜೋರಿದೆ ಗೊತ್ತಿದ್ಯ, ಅದು ಇವ್ರು ನೋಡ್ತಿದ್ದಾಗ ಓಡ್ಬಿಡುತ್ತೆ. ನಾಯಿ ಹಿಡ್ಕೊಂಡು ಬರೋದಕ್ಕೆ ಓಡಿರ್ತಿರ್ತಲ್ಲ, ಮೊದ್ಲೇ ಕಪಿ ಚೇಷ್ಟೆ ಕೇಳ್ಬೇಕಾ? ಮೊದ್ಲೇ ಕಪಿ ಚೇಷ್ಟೆ ಸಿಗೋದಿಲ್ಲ. ಅದಕ್ಕೆ ಈ ನಮ್ಮಲ್ಲಿ ನಾಡ್ತೀವಲ್ಲಪ್ಪ, ನಾಯಿ ಹಿಡ್ಕೊಂಡು ಹೋಗೋದಕ್ಕೆ ನಾಯಿಗಳು ಅವ್ರ ಕೈಗೆ ಸಿಗೋದಿಲ್ಲ. ಅದೇ ತರ ಮಂಗನ ಹಿಡಿಯೋದು ಅಷ್ಟೇ ಕಷ್ಟ ಇದೆ. ಆದ್ರೆ ಸಿಗೋದಿಲ್ಲ ಅಂತ ಏನಾದ್ರು ಹೊಡೆದು ಬಿಡ್ದು ಸಾಯಿಸಿದ್ರೆ ಇವ್ರು ಜೈಲಿಗೆ ಹೋಗ್ಬೇಕು. ಜೈಲಿಗೆ ಓಡಿಯಂಗಿಲ್ಲ, ಪ್ರಾಣಿಗಳಿಗೆ ಹಿಂಸೆ ಕೊಡೋಂಗಿಲ್ಲ. ಕಾಡು ಪ್ರಾಣಿಗಳ ಸಂರಕ್ಷಣಾ ಕಾಯ್ದೆ ಅಂತ ಒಂದಿದೆ ಸುಧಣ್ಣ, ಅದ್ರ ಪ್ರಕಾರ ಅಪರಾಧ ಆಗ್ಬಿಡುತ್ತೆ. ಹೌದು ಹೌದು. ಆಮೇಲೆ ಈಗ ನಾವು ಕಾಡಿಗೆ ಹೋಗ್ಬೇಕಾದ್ರೆ ರೈತರಾಗ್ಲಿ ನಾವಾಗ್ಲಿ ಒಳ್ಳೆ ಒಂದು ಕಾಲಿಗೆ ಹಾಕೊಂಡ್ಬಿಟ್ರೆ ಮಂಡಿ ತನಕ ಬರುತ್ತೆ. ಉಣ್ಣೆಗಳು ತಮ್ಮ ಮೈಗೆ ಇದು ತಾಗದಂಗೆ ಉಣ್ಣೆ ನಾಶಕಗಳನ್ನ ಲೇಪಿಸ್ಕೊಂಡು ಹೋಗ್ಬೇಕಂತ ಮೈಗೆ ಕೈಗೆ. ಜಿಗಣೆ ಹಿಡಿದಿರ್ತಾರ ಆತರದ್ದು ಉಣ್ಣೆ ನಾಶಕ ಅಂತ ಮೈಗೆ ಲೇಪಿಸ್ಕೊಂಡು ಹೋಗ್ಬೇಕಂತೆ. ಜೊತೆಗೆ ಈಗ ಅಲ್ಲಿಂದ ಕಾಡಿಂದ ಮರಳು ಬಂದಾಗ ಬಿಸಿನೆಸ್ ನಾನು ಮಾಡ್ಬೇಕು ತಕ್ಷಣ ತಕ್ಷಣ. ಆಮೇಲೆ ನಾವ್ ಏನ್ ಬಟ್ಟೆ ಇರ್ತಾವಲ್ಲ ಹಾಕೊಂಡು ಹೋಗಿದ್ದು, ಅದು ಕೂಡ ಬಿಸಿನೀರಲ್ಲೇ ತೊಳಿಬೇಕು. ಬಿಸಿನೀರು ಅಂತ ಕೂಡಲೇ ಒಂದ್ ನೆನಪಾಯ್ತಪ್ಪ ನನ್ಗೆ, ಕಾಡು ಕಡ್ದುಬಿಟ್ಟು ಮೊಲೆ ಉರಿಸಿ ಬಿಸಿನೀರು ಕಾಯಿಸೋದು ಇತ್ತಲ್ಲ, ಈಗ ಅದೆಲ್ಲ ಮಾಡಬಾರ್ದು. ಅದೆಲ್ಲ ಈಗ ಹೋಗಿದೆ. ಸೋಲಾರ್ ವ್ಯವಸ್ಥೆ, ಸೋಲಾರ್ ವ್ಯವಸ್ಥೆ ನಮ್ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ಯೋಜನೆ ತಂದಿದೆಯಪ್ಪ ಸುವರ್ಣ. ಅದು ಹೌದು, ಸೋಲಾರ್ ಮನೆಗೆ ಹಾಕೊಳ್ಳಿ ಅಂತ ಸಬ್ಸಿಡಿ. ಹೌದು, ಸಬ್ಸಿಡಿ ಬೇರೆ ಕೊಡ್ತಾರೆ. ಈ ನಾವ್ ಹಾಕ್ಸ್ಕೊಂಡ್ರೆ ಸರ್ಕಾರ ಕೊಡ್ತಾರೆ ಸಬ್ಸಿಡಿ. ನೋಡಪ್ಪ ಎಂತ ಒಳ್ಳೆ ಯೋಜನೆ ಕುಸುಮ್ ಯೋಜನೆ ಅಂತ ಹೇಳಿ ಆ ಒಂದು ಯೋಜನೆಯಲ್ಲಿ ನಾವು ಸೋಲಾರ್ ಹಾಕಬಹುದು. ಎರಡು ಉಪಯೋಗ ಇದೆಯಪ್ಪ ನಮ್ದು, ಈ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೂ ಅನುಕೂಲ ಇದೆ. ಏನ್ ಹೇಳ್ತಾರಲ್ಲ ಮನೆ ಚಾವಣಿ ಮೇಲೆ ಹಾಕೊಂಡ್ರು, ನಾವು ಮನೆಗಷ್ಟೇ ಅಲ್ಲ ಆ ಸೋಲಾರ್ ದೀಪನ ಗೌರ್ಮೆಂಟ್ ಗೆ ನಾವು ಕೊಡ್ಲೂಬಹುದು. ಇದು ಒಳ್ಳೆ ಬಹಳ ಚೆನ್ನಾಗಾಯ್ತು. ಇದು ಆಯ್ತು ಸುಬ್ಬಣ್ಣ, ನೀನ್ ಅಂತ ಇದ್ದೀಯಾ ಏ ಹಳದಿ ರೋಗದ ಬಗ್ಗೆ, ಹಳದಿ ರೋಗ ಅಂತ ನಾವು ಸುಮಾರು ಸಲ ಕೇಳಿದ್ಯಾ ನೀನು? ಹೌದು. ಈಗ ಇದೇನಂತಂದ್ರೆ ಇದರಲ್ಲಿ ಎರಡು ವಿಧದ ಒಂದು ರೋಗ ಬರ್ತದೆ. ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು ರೋಗ ಅಡಿಕೆಗೆ. ಈಗ ನಮ್ ಗಂಗಾಧರ್ ಅವರು ಹೇಳ್ತಾರೆ ಇದ್ರ ಬಗ್ಗೆ, ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ ಹೇಳಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಸಸ್ಯರೋಗ ಶಾಸ್ತ್ರ ವಿಭಾಗ ಕೃಷಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ, ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದ ಅಡಿಯಲ್ಲಿ ಬರುವ ಕೃಷಿ ಕಾಲೇಜು ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚಿನ ವರ್ಷಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಡಿಕೆಯಲ್ಲಿ ಎಲೆಚುಕ್ಕೆ ರೋಗದ ಬಗ್ಗೆ ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಸುಮಾರು 2020 ನಂತರ ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಬೆಳೆಗಳಿಗೆ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಈ ರೋಗಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಅಂದ್ರೆ ಮೂರ್ ಶಿಲೀಂಧ್ರಗಳು ಅಂತ ಹೇಳ್ತೀವಿ. ಒಂದು ಕೊಲೋಟ್ರಿಕಮ್ ಗ್ಲಿಯೋಸ್ಪೋರೈಡಿಸ್, ಆ ಫಿಲೋಸ್ಟಿಕ್ಟಾ ಅರಕೆ, ಪೆಸ್ಟೋಲೋಶಿಯಾಪ್ಸಿಸ್ ಅರಕೆ ಅನ್ನೋದು ಮೂರು ಶಿಲೀಂಧ್ರಗಳು ಈ ರೋಗಕ್ಕೆ ಪ್ರಮುಖ ಕಾರಣ ಅಂತ ನಾವು ಹೇಳ್ತಾ ಇದೀವಿ. ಸೊ ಅವುಗಳಲ್ಲಿ ಕೊಲೋಟ್ರಿಕಮ್ ಗ್ಲಿಯೋಸ್ಪೋರೈಡಿಸ್ ಅನ್ನೋ ಒಂದು ಏನು ಶಿಲೀಂಧ್ರ ಇದೆ ಅದೇ ಅತಿ ಹೆಚ್ಚು ತೊಂದರೆ ಕೊಡ್ತಾ ಇರುವಂತದ್ದು. ಈ ಒಂದು ಎಲೆಚುಕ್ಕೆ ರೋಗವನ್ನ ನಾವು ಯಾವ ರೀತಿ ಒಂದಷ್ಟು ತೋಟದಲ್ಲಿ ಇದನ್ನ ನಾವು ಲಕ್ಷಣಗಳನ್ನ ಗಮನಿಸಿ ರೋಗ ಇದೆ ಅಂತ ತಿಳ್ಕೋಬಹುದು ಅಂದ್ರೆ, ಸಹಜವಾಗಿ ಕಪ್ಪು ಬಣ್ಣದ ಸಣ್ಣ ಸಣ್ಣ ಚುಕ್ಕೆಗಳು ಕಂಡು ಬರುತ್ತೆ ಎಲೆಗಳ ಮೇಲೆ. ಆ ಸಣ್ಣ ಚುಕ್ಕೆಗಳ ಸುತ್ತ ಹಳದಿ ಬಣ್ಣದಿಂದ ಅವು ಚುಕ್ಕೆಗಳೆಲ್ಲ ಹಳದಿ ಬಣ್ಣದಿಂದ ಆವೃತವಾಗಿರ್ತವೆ. ಅವು ಕೆಳಗಡೆ ಎಲೆ ಮೇಲೆ ನೂರಾರು ಚುಕ್ಕೆಗಳು ಕೂಡ ಕಂಡು ಬರಬಹುದು. ಸೊ ಈ ರೋಗ ಏನ್ ಮಾಡುತ್ತೆ ಅಂದ್ರೆ ಕೆಳಗಡೆ ಎಲೆಯಿಂದ ಪ್ರಾರಂಭ ಮಾಡಿ ನಂತರ ಮೇಲ್ಗಡೆ ಎಲೆಗಳಿಗೆ ಹರಡ್ಕೊಳ್ತಾ ಹೋಗುತ್ತೆ. ಒಂದ್ಸತಿ ಈ ರೋಗ ಜಾಸ್ತಿ ಆದಷ್ಟು ಏನಾಗುತ್ತೆ ಅಂದ್ರೆ ಕೆಳಗಡೆ ಎಲೆಗಳೆಲ್ಲ ಒಣಗ್ಬಿಟ್ಟು ಅಲ್ಲೇ ಕಾಂಡಕ್ಕೆ ವರ್ಕೊಂಡ್ಬಿಡ್ತಾವೆ. ಸೊ ಇದು ಹಿಂಗ್ ಕಂಟಿನ್ಯೂಸ್ ಆಗ್ತಾ ಆಗ್ತಾ ಏನು ಅತಿ ಹೆಚ್ಚಿನ ಎಲೆಗಳನ್ನೆಲ್ಲ ಇದು ಹಾಳು ಮಾಡುವಂತ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಇದು ವೈಜ್ಞಾನಿಕವಾಗಿ ನಮ್ಮ ಅಧ್ಯಯನದ ಬಂದ ಗೊತ್ತಾಗೋದೇನು ಅಂತ ಅಂದ್ರೆ, ಎಲ್ಲೆಲ್ಲಿ ನದಿ ತೊರೆಗಳಿದಾವೆ, ಕೆರೆ ಕಟ್ಟೆಗಳಿದಾವೆ, ನೀರಿನ ಅಂಶ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಂತಹ ಕಡೆ ಈ ರೋಗದ ಬಾಧೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ ಇಂಥ ಒಂದು ಪ್ರಾಬ್ಲಮ್ ನಮ್ಮ ತೋಟಗಳಲ್ಲಿ ನಾವು ಕಂಡು ಬಂತು ಅಂದ್ರೆ ನಾವು ಏನ್ ಮಾಡಬೇಕಾಗತ್ತೆ? ಸೊ ಈ ರೋಗ ಸಸಿಗಳಿಂದ ಹಿಡಿದು 30-40 ವರ್ಷದ ಗಿಡಗಳವರೆಗೂ ಕೂಡ ಬರುತ್ತೆ. ಸೊ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದೇನು ಅಂತ ಅಂದ್ರೆ, ಈ ರೋಗವನ್ನ ಹತೋಟಿ ಮಾಡೋದಕ್ಕೆ ಕಮ್ಯುನಿಟಿ ಬೇಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲರೂ, ಎಲ್ಲ ಒಂದು ಹಳ್ಳಿ ಇದೆ ಅಂತ ಅಂದ್ರೆ ಒಂದು 16 ಎಕರೆ ಜಮೀನು ಇರೋರೆಲ್ಲ ರೈತರು ಸೇರ್ಕೊಂಡು ಒಟ್ಟಿಗೆ ಈ ಒಂದು ರೋಗದ ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಪ್ರಮುಖವಾಗಿ ನಾವು ಮಾಡಬೇಕಾಗಿರೋದೇನು ಅಂತ ಅಂದ್ರೆ, ರೋಗ ಪೀಡಿತ ಎಲೆಗಳೇನಿರ್ತಾವಲ್ಲ ಅವೆಲ್ಲ ಹೆಚ್ಚು ಕಮ್ಮಿ ಎಲೆಗಳು ಸತ್ತು ಹೋಗ್ಬಿಟ್ಟಿದಾವೆ ಅಥವಾ 90-80% ಎಲೆಗಳೆಲ್ಲ ಹಾಳಾಗ್ಬಿಟ್ಟಿದೆ ಅಂದ್ರೆ ಅಂತ ಎಲೆಗಳನ್ನೆಲ್ಲ ತೆಗೆದು ನಾವು ಸುಟ್ಟು ಹಾಕ್ಬೇಕಾಗತ್ತೆ. ಅಥವಾ ಅಂತ ಎಲೆಗಳನ್ನೆಲ್ಲ ತೆಗೆದು ನಾವು ಒಂದಿಷ್ಟು ಭೂಮಿಯಲ್ಲಿ ಗುಂಡಿ ತೋಡಿ ಅದನ್ನ ಎಲೆಯೆಲ್ಲ ಹಾಕಿ ಅದ್ರ ಮೇಲೆ ಬಣ್ಣನ ಮುಚ್ಚಿ ಬಿಡಬೇಕಾಗತ್ತೆ. ಅದು ಮುಖ್ಯವಾಗಿ ನಾವು ಮಾಡಬೇಕಾಗಿರುವುದು ಎಲೆ ತೆಗಿಲೇಬೇಕು, ಹಾಳಾಗಿರುವ ಎಲೆಗಳನ್ನ ತೆಗೆದು ಸುಟ್ಟು ಹಾಕ್ಬೇಕು. ಎರಡನೇದು ಹಿಂಗಾರಗಳನ್ನು ಕೂಡ, ಹಾಳಾಗಿರೋ ಹಿಂಗಾರ ಇದ್ರೆ ಹಿಂಗಾರಗಳನ್ನು ಕೂಡ ನಾವು ತೆಗೆದು ಸುಟ್ಟು ಹಾಕ್ಬೇಕಾಗತ್ತೆ. ಅಂದ್ರೆ ಹಿಂಗಾರಗಳೆಲ್ಲ ಕಪ್ಪಗೆ ಹಾಳಾಗೋಗಿರ್ತಾವೆ, ಅವನ್ನು ನಾವು ತೆಗೆದು ಸುಟ್ಟು ಹಾಕ್ಬೇಕಾಗತ್ತೆ. ತದನಂತರ ನಾವೇನ್ ಮಾಡಬೇಕು, ಹೆಚ್ಚಿನಿಂದಾಗಿ ಈ ರೋಗ ಬರ್ತಿರೋದೆಲ್ಲೂ ಅಂತ ಅಂದ್ರೆ ಮಲೆನಾಡು ಭಾಗದಲ್ಲಿ, ಮಲೆನಾಡು ಏರಿಯಾದಲ್ಲಿ ಅತಿ ಹೆಚ್ಚು ತೊಂದರೆ ಕೊಡ್ತಾ ಇದೆ. ಹಾಗಾಗಿ ಮಲೆನಾಡು ಭಾಗದ ರೈತರು ಏನು ಉಪಯೋಗಿಸ್ತಾ ಇದ್ದಾರೆ, ಕಾಯಿ ಕೊಳೆ ರೋಗಕ್ಕೆ ಅಂತ ಬೋರ್ಡೋ ದ್ರಾವಣ ಸಿಂಪರಣೆಯನ್ನ ಅವರು ಹಲವಾರು ದಶಕಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರು ಒಂದ್ ಏನು ಇದೇ ಬೋರ್ಡೋ ದ್ರಾವಣವನ್ನ ಈ ರೈತರು ಏನ್ ಮಾಡ್ತಾ ಇದ್ದಾರೆ, ಹಿಂಗಾರಕ್ಕೆ ಮಾತ್ರ ಸಿಂಪರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಬೋರ್ಡೋ ದ್ರಾವಣವನ್ನ ಸಿಂಪರಣೆ ಮಾಡುವುದನ್ನ ಹಿಂಗಾರದ ಜೊತೆ ನೀವು ಎಲೆಗಳಿಗೂ ಸಿಂಪರಣೆ ಮಾಡಿಕೊಂಡ್ರೆ ಈ ರೋಗವನ್ನ ತುಂಬಾ ಸಹಜವಾಗಿ ನಾವು ಅದನ್ನ ಕಡಿಮೆ ಮಾಡಬಹುದು. ತದನಂತರ ಒಂದು ಪ್ರೋಪಿಕೊನೋಸೋಲ್ ಅನ್ನೋ ಔಷಧಿ ಬರುತ್ತೆ. ಪ್ರೋಪಿಕೊನೋಸೋಲ್ 25 ಇಸಿದು, ಅದು 1 ml ಪ್ರತಿ ಲೀಟರ್ ನೀರಿಗೆ, ಅದ್ರ ಜೊತೆಗೆ ಒಂದು 1/2 ಅಥವಾ 1 ml ಅಷ್ಟು ಸ್ಟಿಕ್ಕಿಂಗ್ ಏಜೆಂಟ್ ಅಂತ ಹೇಳ್ತೀವಲ್ಲ ಗಮ್ಮು, ಅದನ್ನ ಹಾಕೊಂಡು ಈ ಒಂದು ಸಿಂಪರಣೆಯನ್ನ ಎಲ್ಲಾ ಎಲೆಗಳು ಎಲ್ಲ ಮಾಡ್ಕೊಂಡ್ರೆ ಈ ರೋಗವನ್ನ ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ ತಗೊಳ್ಳಿ, 9845394918 ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಏನಾದ್ರು ಮಾಹಿತಿ ಪಡ್ಕೋಬಹುದು. ಧನ್ಯವಾದಗಳು. ಮತ್ತೆ ಹೇಳ್ತಾ ಇದ್ದೀಯಲ್ಲ ನೀನು ಸುಬ್ಬಣ್ಣ, ಈ ಹಳದಿ ರೋಗ ಅಂತ, ಈ ಹಳದಿ ರೋಗದಲ್ಲಿ ಏನ್ ಗೊತ್ತಾ, ಈಗ ನಮ್ಮ ಮನುಷ್ಯರಲ್ಲಿ ಯಾವ ರೀತಿಯ ಒಂದು ಅಲ್ಬಿನಿಸಮ್ ಅಂತ ಬರುತ್ತಲ್ಲ, ಅಲ್ಬಿನಿಸಮ್ ಅಂತಂದ್ರೆ ಮೈ ಬೆಳ್ಳಗಾಗ್ಬಿಡೋದು, ಬಿಳಿಸ್ಕೊಳ್ಳೋದು ಅಂತ. ಆತರ ಮಳೆಗಾಲದಲ್ಲಿ ಎಲ್ಲ ಚೆನ್ನಾಗಿರ್ತದೆ, ಮಳೆಗಾಲ ಮುಗೀತು ಬಂತು ಈ ರೋಗ. ಮನುಷ್ಯರಿಗೆ ಬಂದಂಗೆ ನಮ್ಮ ಅಡಕೆ ಮರಕ್ಕೂ ಬರುತ್ತೆ, ಅಡಕೆ ಮರಕ್ಕೂ. ಅದು ಈಗ ನಾವೇನಂತೇವೆ, ರೈತರು ಮಳೆಗಾಲದಲ್ಲಿ ಏನು ಕಾಣಿಸ್ಕೊಳ್ಳಲ್ಲ ಸರ್, ಈಗ ಬರ್ತಾ ಇದೆ. ಅದು ಅವಾಗಲೇ ಬಂದಿರ್ತದೆ, ಮಳೆಗಾಲದಲ್ಲೇ ಬಂದಿರುತ್ತೆ. ಆದ್ರೆ ಲಕ್ಷಣ ತೋರಿಸೋದು ಈಗ, ಅದರ ತೀವ್ರತೆ ತೋರಿಸೋದು ಈಗ, ಮಳೆ ನಿಂತ ಮೇಲೆ. ಮಳೆ ನಿಂತ ಹಳದಿ ರೋಗ ಏನಾಗ್ತದೆ, ಏನಾಗ್ತದೆ ಅಂತಂದ್ರೆ ಇಡೀ ಎಲೆ ಎಲ್ಲ ಹಳದಿ ಆಗ್ಬಿಡ್ತದೆ, ಅಡಕೆದು ಹಳದಿ ಆಗ್ಬಿಡ್ತದೆ. ಹಳದಿ ಆಗಿ ಸಾಯಕ್ ಶುರು ಆಯ್ತದೆ, ಒಣಗಕ್ ಶುರು ಆಯ್ತದೆ. ಅದು ಏನ್ ಗೊತ್ತಾ, ಪ್ರೌಢಾವಸ್ಥೆಗೆ ಬರೋದಕ್ಕಿಂತ ಮೊದಲು, ಅಂದ್ರೆ ಈ ಒಂದು ಎಲೆನ ಅದು ಪ್ರೌಢಾವಸ್ಥೆ ಬರೋಕ್ಕಿಂತ ಮೊದ್ಲೇ ಹಾಗಾಗಿ ಉದುರ್ ಬಿಡ್ತದೆ ಅಡಕೆ ಬೆಳೆಯುವುದಿಲ್ಲ. ಅದು ಆ ಉದುರ್ ಬಿದ್ದ ತಕ್ಷಣ ಈಗ ಮತ್ತೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಅಡ್ಡಿ ಆಯ್ತದೆ. ಅಡ್ಡಿ ಆದ್ಮೇಲೆ ಈಗ ಫಸಲನ್ನ ಕಾಯಿ ಕಟ್ಟೋದೇ ಇಲ್ಲ, ಅಲ್ಲಿ ಇಳುವರಿ ಸಂಪೂರ್ಣ ಕುಸಿದು ಹೋಗ್ಬಿಡ್ತಲ್ಲ ಸಪ್ಪಣ. ಸರ್ಕಾರದವರು ತುಂಬಾ ಪ್ರಯತ್ನ ಪಡ್ತಾರೆ ಈ ನಿಟ್ಟಿನಲ್ಲಿ. ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯಗಳು ರಾಜ್ಯ ಮಟ್ಟದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇದರ ಚಿಂತನೆ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಪರಿಹಾರನ ಹುಡ್ಕೊಂಡಿಲ್ಲ. ವಿಜ್ಞಾನಿಗಳು ಏನೇನೋ ಸಂಶೋಧನೆ ಮಾಡ್ತಿರ್ತಾರಲ್ಲ, ಮಾಡ್ತಾ ಇದ್ದಾರೆ, ಪ್ರಯತ್ನದಲ್ಲಿದ್ದಾರೆ. ಏನ್ ಗೊತ್ತಾ, ಈಗ ಇದರಲ್ಲಿ ನಾವು ಪ್ರಮುಖವಾಗಿ ಸುಧಾರಿತ ಒಂದು ಪ್ರಮಾಣದ ಪೊಟ್ಯಾಸಿಯಂ ಮತ್ತೆ ಮೆಗ್ನೀಷಿಯಂ ನ ಉಪಯೋಗ ಮಾಡಬೇಕು ಒಂದು. ಎರಡನೇದು ಮಂಗಳ ಅಂತಕ್ಕಂತ ಒಂದು ತಳಿ ಇದೆ, ಆಮೇಲೆ ಸೌತ್ ಕೆನರಾ ಅಂತಕ್ಕನ್ನದು. ಈ ತಳಿಗಳನ್ನು ಈ ರೋಗಕ್ಕೆ ನಿರೋಧಕ ಶಕ್ತಿಯನ್ನ ಹೊಂದಿದೆ ಅಂತ ಹೇಳ್ತಾರೆ. ಶೋಣ ಈ ತಳಿ ಹಾಕಿದ್ರೆ ಈ ತರ ರೋಗ ಬರೋದು, ರೋಗ ಬರೋದು ಕಡಿಮೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ಸುಬಣ ಹೆಂಗ್ ಮಾಡ್ಬಿಡ್ತಾರೆ, ಈ ತಳಿ ಅಂತ ಏನ್ ಹುಡ್ಕೊಂಡು ಹೋಗಲ್ಲ ಅವರು, ಸಿಕ್ಕಿದ್ ಹಾಕೋದು. ಈಗೇನ ನಮ್ಮೂರಾಗ ಯಾರ್ದೋ ಒಂದ್ ತೋಟ ಇದೆ ಚೆನ್ನಾಗಿ ಬೆಳೀತಿದ್ದಾರೆ ಅಂದ್ರೆ, ಹಣ ಒಂದ್ 50 ಸಸಿ ಕೊಡೋ, ಹಣ ಒಂದ್ 100 ಸಸಿ ಕೊಡೋದು, ತಗೊಂಡ್ಬರ್ದು ಹಾಕೋದು. ಹಿಂಗ್ ಮಾಡ್ಬಿಟ್ಟು ಪಕ್ಕದಲ್ಲಿ ಯಾರಾದ್ರೂ ರೈತರು ಬೆಳೆದ್ರೆ ಅವ್ರ ಹತ್ರ ತಗೊಂಡ್ ಬರ್ತಾರೆ. ಹೌದು, ಅವರು ಈ ತಳಿ ಆ ತಳಿ ಅಂತ ನೋಡೋದಿಲ್ಲ. ನಮ್ಮ ಬೇರೆಯವರು ಯಾರೋ ಶಿವಣ್ಣನ ಹತ್ರ ಚೆನ್ನಾಗಿ ಬಂದಿತ್ತು ಅಂದ್ರೆ ನಾನು ತಂದು ಹಾಕ್ಬೇಕಂತ ಬಂದಿರ್ತಾರೆ. ಏನ್ ಗೊತ್ತಾ ಸುಬಣ, ಈಗ ನಾವು ರೈತರಾದರು ವಿಜ್ಞಾನಿಗಳ ಹತ್ರ ಹೋಗೋದಿಲ್ಲ, ಇದು ನಮ್ ಬಹಳ ದೊಡ್ಡ ಸಮಸ್ಯೆ ನಮ್ದು. ಅಡಕೆ ಬೆಲೆ ಬಂತು ಅಂತ ಹೇಳ್ಬಿಟ್ಟು ಎಲ್ಲರೂ ಅಡಕೆ ಹಾಕ್ತಾರೆ ನೋಡು. ಅದರಲ್ಲಿ ಮಧ್ಯಂತರ ಬೆಳೆ ಆಗಿ ಮತ್ತೆ ಅಂತರ ಬೆಳೆ ಆಗಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಅಡಿಕೆ ಅಂದ್ರೆ ಈಗ ಅವ್ನ್ ಮೆಕ್ಕೆಜೋಳ ಬೆಳ್ತಿದ್ದ ಸರ್, ಏನ್ ಮಾಡ್ತಾ ಇದ್ದ ಸರ್, ಅಡಿಕೆ ಹಾಕ್ತಾ ಇದೀನಿ ಸರ್ ಮುಂದಿನ ಸಲ ಅಂತ. ಒಂದ್ ಎಕರೆನು ಇದ್ರು ಈಗ ಅಡಿಕೆನೆ. ನಾನು ರೈತರ ಒಂದು ವಿರೋಧಿ ಅಲ್ಲ, ಅವ್ರಿಗೆ ಒಂದು ಏನಂತಂತಂದ್ರೆ ಆರ್ಥಿಕವಾಗಿ ಸಬಲರಾಗ್ತಾರೆ, ಅದು ಒಪ್ಕೊಳ್ಳೋಣ. ಆದ್ರೆ ಮುಂದಿನ ಒಂದು ದಿನಗಳಲ್ಲಿ ಇದೇ ತರ ಇರುತ್ತೆ ನನ್ನ ಸ್ಥಿರ ಬೆಲೆ ಇರ್ಬೋದು ಸುಧಾರಣ. ಈಗ ಎಲ್ಲ ನಾವು ಸಣ್ಣ ಹುಡುಗರಿದ್ದಾಗ ಹೆಂಗಪ್ಪ ಇತ್ತು ಅಂದ್ರೆ, ಎಲ್ಲಿ ತನಕ ನೋಡಿದ್ರು ಕೂಡ ಬರೀ ಭತ್ತದ ಗದ್ದೆ ಕಾಣಿಸ್ತಾ ಇತ್ತು. ಈಗ ಭತ್ತದ ಗದ್ದೆ ಹುಡ್ಕೊಂಡೋದ್ರು ಸಿಗಲ್ಲ, ಎಲ್ಲಿ ನೋಡಿದ್ರು ಬರೀ ಅಡಿಕೆ ತೋಟನೇ ಕಣ್ಣಿಗೆ ಕಾಣೋದು. ಸರಿ, ಗಾಬರಿ ಆಗತ್ತೆ ನಮಗೆ. ಮುಂದೆ ಹೆಂಗಪ್ಪ ನಾವು ಭತ್ತ ಬೆಳೆದ್ ಬಿಟ್ಟು ಅಡಿಕೆ ಹಾಕೊಂಡಿದೀವಿ ತಿನ್ನಕಾಗತ್ತೆ. ವಾಣಿಜ್ಯ ಬೆಳೆ ಅಂತ, ಆದ್ರೆ ಭತ್ತ ಬೆಳೆದ್ರೆ ಊಟಕ್ಕಾಗೋದು. ಅಡಿಕೆ ಬೆಲೆ ತಿನ್ನೋದಕ್ಕೆ ಏನಾಗುತ್ತೆ, ಅಡಿಕೆ ಊಟ ಆಗುತ್ತಾ? ಅದೇ ಅದೇ ಈಗ ಅದನ್ನೇ ಹೇಳ್ಕೊಟ್ಟಿದ್ದೆ ನಾನು, ಅನ್ನ ಬಿಟ್ಟು ಅಡಿಕೆ ತಿನ್ನಕಾಗುತ್ತಾ ಅಂತ. ಅದೇನಿದ್ರು ತಿಂದು ಉಗಿಯಕಷ್ಟೇ ಅಲ್ಲ, ನಮ್ಮ ಹೆಮ್ಮೆ ಇದೆ ಅಡಿಕೆ, ಮಲೆನಾಡಿನ ಹೆಮ್ಮೆ ಬೆಳೆ, ಅದು ವಿಚಾರ ಬೇರೆ. ಅಡಿಕೆ ಬೆಳೆಯುವ ಮಧ್ಯದಲ್ಲಿ ಸೊಪ್ಪು ಬೆಳಿಬಹುದು. ಹೌದು, ಬೇರೆ ಬೇರೆ ಕಾಳು ಮೆಣಸು ಬೆಳಿಬಹುದಾ, ಜಾಯಿಕಾಯಿ ಬೆಳಿಬಹುದಾ, ಕೊಕ್ಕೆ ಬೆಳಿಬಹುದಾ, ವೀಳ್ಯದೆಲೆ ಬೆಳಿಬಹುದಾ? ಅಯ್ಯೋ, ನಮ್ ತೋಟದ ಪಕ್ಕ ಸುಧಣ್ಣ ಯಾರು ರಾಗಿ ಹಾಕ್ಬಿಟ್ಟು ಪುಣ್ಯಾತ್ಮ. ಅಂದ್ರೆ ಆ ಒಂದು ಅಡಿಕೆ ಬೆಳೆ 8 ವರ್ಷಕ್ಕಿಂತ ಮೊದಲು ರಾಗಿ ಬೆಳಕು, ರಾಗಿ ಬೆಳಕು ಅಲ್ವಾ. ಅಂದ್ರೆ ನಾವು ನೆರಳು ಬರೋಕ್ಕಿಂತ ಮೊದ್ಲು 8 ವರ್ಷ ಆದ್ಮೇಲೆ ನಾವು ಆತರ ಮಾಡಂಗಿಲ್ಲ, ಮಾಡಕ್ ಬರೋದಿಲ್ಲ. ಆಮೇಲೆ ಬಾಳೆನ ಹಾಕ್ಬೋದು ಕಣಪ್ಪ. ಹೌದು ಹೌದು ಹೌದು, ಬಾಳೆ ಹಾಕ್ಬೋದು. ಹೇಗಿದ್ರು ಒಂದ್ 2-3 ವರ್ಷ ಬೆಳೆ ಆಮೇಲೆ ಬಾಳೆ ಗಿಡ ಕಿತ್ತಾಕ್ ಬಿಡ್ತೀವಿ ಬಿಡೋದು. ಹೌದು, ಅದಕ್ಕಿಂತ ಹೆಚ್ಚಾಗಿ ಅದೇನೋ ಬಸ್ ಕಾಲುವೆ, ಬಸ್ ಕಾಲುವೆ ಅಂತ ಹೇಳ್ತಾರಲ್ಲ ಪದ್ಯ, ಅದು ನಿಮ್ದು ಒಳ್ಳೆ ಕಥೆ. ಇನ್ನು ಸ್ವಲ್ಪ ಬಿಟ್ಟು ರೈಲ್ ಕಾಲುವೆ ಅಂತೀರಿ, ಬಸ್ ಕಾಲುವೆ ಕಣಪ್ಪ. ಅದು ಬಸ್ ಕಾಲುವೆ, ಬಸ್ ನಾನ್ ಏನಿದ್ರು ಬಸ್ ಅಂತಿದಲ್ಲ, ಬಸ್ಸಿಗಾಲುವೆ, ಬಸ್ಸಿಗಾಲುವೆ ಅದು ತೆಗಿತಾರಣ. ಬಸ್ಸಿಗಾಲುವೆ ಕೂಡ ಒಂದು ಪ್ರಮುಖ ಅಂಶ ಈ ಒಂದು ಅಡಿಕೆ ಬೆಳೆ ಒಂದು ನಿರ್ವಹಣೆಯಲ್ಲಿ. ಅದು ಮಾಡ್ತಾರೆ, ವೈಜ್ಞಾನಿಕವಾಗಿ ಮಾಡ್ತಾರೆ. ನಮ್ಮ ರೈತರು ಅದು ಸುಮಾರು ವರ್ಷದಿಂದ ಮಾಡ್ಕೊಂತ ಬರ್ತಾ ಇದೆ. ಇಲ್ಲಾಂದ್ರೆ ಏನಾಗಿದೆ ಗೊತ್ತಾ ಸುಬಣ್ಣ, ನಾನು ಹೇಳ್ತೀನಿ ಕೇಳು. ಈಗ ಬಸ್ಸಿಗಾಲುವೆ ಮಾಡೋದ್ರಿಂದ ಗದ್ದೆನಲ್ಲಿ ನೀರ್ ನಿಲ್ಲೋದಿಲ್ಲ. ಈ ನೀರ್ ನಿಂತ್ರೆ ಏನಾಗುತ್ತೆ, ಅಡಿಕೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಹಂಗಾಗಿ ಈ ಬಸಿಗಾಲುವೆ ತೆಗೆದು ಬಿಟ್ರೆ ನೀರ್ ಸರಾಗವಾಗಿ ಹರ್ಕೊಂಡು ಹೋಗುತ್ತೆ, ಆಮೇಲೆ ಅಡಿಕೆ ಮರದ ಬೇರುಗಳಿಗೆ ಉಸಿರಾಟ ಆಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕೆ ಬಸಿಗಾಲುವೆ ತೆಗಿತಾರೆ ಅಲ್ವಾ ಸುಗಣ್ಣ? ಕೆಲವೊಂದ್ಸರಿ ಏನ್ ಮಾಡ್ತಾರಪ್ಪ, ಸ್ಪ್ರಿಂಕ್ಲರ್ ಅಂತ ಹೇಳ್ತಾರೆ, ಕೆಲವೊಂದ್ಸರಿ ಡ್ರಿಪ್ ಅಂತ ಹೇಳ್ತಾರೆ, ಕೆಲವೊಂದ್ಸರಿ ಆ ಪೈಪ್ ನಲ್ಲಿ ಒಂದೊಂದೇ ಮರಕ್ಕೆ ಬಿಡೋದಿರುತ್ತಲ್ಲ, ಹನಿ ಹನಿ ಬಿಡ್ತಿರ್ತಾರೆ. ಹೌದು, ಹನಿ ನೀರಾವರಿ ಯಾವ್ದು ಒಳ್ಳೇದು? ಈಗ ಯಾವ್ದು ಒಳ್ಳೇದು ಕೆಟ್ಟದ ಅಂತ ನಮ್ ರೈತರಿಗೆ ಯಥೇಚ್ಛವಾಗಿ ಅವ್ರಿಗೆ ನೀರ್ ಸಿಗ್ತದ್ರೆ ಹಂಗೆ ಇದು ಏನ್ ಗೊತ್ತಾ? ಈಗ ನೀವು ಹೇಳ್ತಾ ಇರೋದು ಈಗ ಯಾವ್ದು ಒಳ್ಳೇದು ಅಂತಂದ್ರೆ, ಇದು ಎಲ್ಲಿ ನೀರಿನ ಅಂಶ ಕಡಿಮೆ ಇದೆಯೋ ಅಲ್ಲಿ ಹನಿ ನೀರಾವರಿ ಹಾಕೊಂತಾರೆ, ಆಮೇಲೆ ಸ್ಪ್ರಿಂಕ್ಲರ್ ಕೂಡ ಹಾಕೊಂತಾರೆ. ಇಲ್ಲಿ ಭದ್ರಾವತಿ ತಾಲೂಕು ಆಗಿರ್ಲಿ, ನಮ್ಮ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ನೀರು ಸಿಗೋದ್ರಿಂದ ಇವರು ಈ ಒಂದು ಹೇಳ್ದಲ್ಲ ನೀನು, ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡ್ಬೇಡ, ಕೆಲವೊಂದ್ಸರಿ ನೀರೇ ಬಿಡದೆ ನಾವೇನ್ ಮಾಡ್ಬೇಕಪ್ಪ ನೀರ್. ಸುಮಣ್ಣ ಇನ್ನೊಂದು ಇದೇನೋ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಕಣಪ್ಪ, ನೀರ್ ಆಸಕ್ಕೆ ಅದರಲ್ಲಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಈ ಹನಿ ನೀರಾವರಿಗೆ ಸ್ಪ್ರಿಂಕ್ಲರಿಗೆ ಎಲ್ಲಾನು ಒಂದು ಸಬ್ಸಿಡಿ ರೇಟ್ ಅಲ್ಲಿ ಅವರಿಗೆ ಪ್ರೋತ್ಸಾಹನ ಕೊಡ್ತಾ ಇದೆ. ನೋಡಪ್ಪ, ರೈತರಿಗೆ ಎಷ್ಟೊಂದು ಅನುಕೂಲ ಮಾಡ್ಕೊತಾರೆ ಸರ್ಕಾರದವರು. ಇನ್ನೊಂದು ಟ್ರ್ಯಾಕ್ಟರ್ ಬಾಡಿಗೆ ಕೊಡ್ತಾರಂತಲ್ಲ, ಯಾವ್ದೋ ಒಂದು ಸಂಸ್ಥೆ ಹೋದ್ರೆ ಸಂಸ್ಥೆ ಅಲ್ಲ, ಅದು ಏನ್ ಗೊತ್ತಾ, ಕೃಷಿಧಾರೆ ಯೋಜನೆ. ಕೃಷಿಧಾರೆ ಯೋಜನೆ ಕರೆಕ್ಟ್ ಹೇಳ್ತಾ ಇದ್ರು. ಮೊನ್ನೆ ಹೊಲದಲ್ಲಿ ಟ್ರ್ಯಾಕ್ಟರ್ ಹೊಡಿಸ್ದೆ ಅಂತ ಇದ್ದಪ್ಪ, ನಾನು ನಮ್ಮೂರಲ್ಲಿ ಹಳ್ಳಿನಲ್ಲಿ ಇದೆ ಕೃಷಿಧಾರೆ ಯೋಜನೆ ಅಂತ ಇದೆ. ಹೌದು, ಅಲ್ಲಿ ಸುಬ್ಬಣ್ಣ ನಮಗೆ ಬೇಕಾಗಿರೋದೆಲ್ಲಾ ಸಿಗುತ್ತೆ, ಕಲ್ಟಿವೇಟರ್, ರೋಟ್ರಾವೇಟರ್ ಸಿಗುತ್ತೆ, ಅದನ್ನ ನಾವು ತಗೊಂಡೋಗಿ ಬಳಸ್ಕೊಂಡು ಮತ್ತೆ ಉಚಿತವಾಗಿನೇ ಇದು. ಆಮೇಲೆ ಈಗ ಚಳಿ ಸುಮಾರು ಆಯ್ತಲ್ಲಪ್ಪ, ಒಂದ್ ವಾರ ಆಯ್ತು ಭಯಂಕರ ಚಳಿ ಆಗ್ತಿದೆ, ತಡೆಯೋದಕ್ಕಾಗ್ತಿಲ್ಲಪ್ಪ, ಸ್ವೆಟರ್ ಇಲ್ದೆ ಹೊರಗ್ ಬರೋದಕ್ಕಾಗೋದಿಲ್ಲ. ಈಗಲೇ ಹಂಗೆ ಕಟ್ಕೊಂಡಿದೆ ಮಕ್ಕಳು, ಬಿಚ್ಚ ಮಾರಯ್ಯ ನೀನು. ಒಳ್ಳೆ ಆಯ್ತು, ನೀನ್ ಒಳ್ಳೆ ನೋಡು, ಸೂರ್ಯ ಮುಳುಗಾಯ್ತು, ಇನ್ನು ಚಳಿ ತಡೆಯೋದಕ್ ಆಗೋದಿಲ್ಲ, ಬೆಳಿಗ್ಗೆ ಬೇಗನೆ ಎಚ್ಚರ ಬೇರೆ ಆಗೋದಿಲ್ಲ ಈ ಚಳಿಲಿ, ಹಾಲು ತರೋದಕ್ ಹೋಗೋದಕ್ ಆಗೋದಿಲ್ಲ ನಮ್ ತಂದೆ. ಈಗ ನೀವು ಹಾಲು ನಿಂತ್ಕೆ ನೆನಪಾಯ್ತು ಮಾರೆ, ನನಗೆ ಅಲ್ಲಿ ಡೈರಿಗೆ ಹಾಲು ತಗೊಂಡು ಹೋಗ್ಬೇಕು, ಕರ್ದಿರ್ತಾರೆ ಮನೆಯಲ್ಲಿ, ಮತ್ ಲಾರಿ ಹೋದ್ರೆ ಕಷ್ಟ, ನಾನು ಬರ್ತೀನಿ, ಹೊರಡ್ತೀನಿ. ನಾನೀಗ ನೀವು ಮಾತಾಡ್ತೀರಿ ಬೇಕಾರೆ, ನಾನು ಹೊರ್ತೀನಿ ಬ್ರೋ. ನನಗೂ ಆಯ್ತು, ಈಗ ಏನ್ ಇವತ್ತಿನ ವಾರದ ಏನ್ ಮಾತಾಡ್ಬೇಕಿತ್ತು ಎಲ್ಲ ಮಾತಾಯ್ತು, ಇನ್ನೇನು ಒಂದ್ ಟೀ ಕಾಫಿ ಕುಡ್ಕೊಂಡು ಹೋಗೋಣಂತೆ. ಮುಂದಿನ ವಾರ ಬರ್ಬೇಕಿದ್ರೆ ಒಂದು ಪ್ರಶ್ನೆ ಇಟ್ಕೊಂಡ್ ಬರ್ತೀನಪ್ಪ, ಏನು ಬೇಡ ಅಂತ ಹೇಳ್ಬೇಡ. ನೋಡ್ರಿ ನೋಡ್ರಿ ಹೋಗೋಣ ನೋಡ್ರಿ ಹೋಗೋಣ ನೋಡ್ರಿ ನೋಡ್ರಿ. ಇದುವರೆಗೆ ಜಗಲಿ ಕಟ್ಟೆ ವಾರದ ಹೂರಣ ವಿಶೇಷ ಕೌಟುಂಬಿಕ ಸರಣಿ ಕಾರ್ಯಕ್ರಮ ಕೇಳಿದ್ವಿ. ಭಾಗವಹಿಸಿದವರು ಶ್ರೀ ಸುಬ್ರಾಯ್ ಆರ್ ಭಟ್, ಡಾಕ್ಟರ್ ಎಸ್ಎಂ ಸುಧಾಕರ್, ಶ್ರೀ ಎಂಕೆ ಶಿವಕುಮಾರ್, ನಿರ್ಮಾಣ ಸಹಾಯ ರೇಷ್ಮಾ. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇವುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ. ವೃಕ್ಷದಿಂದ ನೆರಳು ಭಾಗ್ಯ, ವೃಕ್ಷದಿಂದ ಮೋಡ ಮಳೆಯು,